ಅದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಆರಂಭದಲ್ಲಿ ಕೇಳೋಣ ರಾಯಚೂರು ತಾಲೂಕಿನ ಉಡಮಕಲ್ ಗ್ರಾಮದ ದೇವೇಂದ್ರ ಅವರ ಟ್ರ್ಯಾಕ್ಟರ್ ಚಾಲನೆಯ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಉಡಮಕಲ್ ಖಾನಾಪುರದ ದೇವೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಸಣ್ಣ ರೈತರು, ಸಣ್ಣ ಭೂಮಿಯನ್ನು ಇಟ್ಕೊಂಡು ಒಂದು ಟ್ರ್ಯಾಕ್ಟರನ್ನು ಇಟ್ಕೊಂಡು ಹೊಲಮನೆ ಮಾಡಿಕೊಂಡು ಆ ಯಂತ್ರದ ಮೂಲಕನೇ ತಮ್ಮ ಬದುಕನ್ನು ಸಾಗಿಸ್ತಿರುವಂಥ ದೇವೇಂದ್ರಪ್ಪ ಅವರು, ಹೇಗೆ ಒಕ್ಕಲ್ತನವನ್ನು ಮಾಡ್ತಿದ್ದಾರೆ, ಏನು ಕಷ್ಟ ನಷ್ಟಗಳು ಕೃಷಿಯಲ್ಲಿ ಎದುರಿಸ್ತಿದ್ದಾರೆ ಎಂಬಂಥ ಒಂದು ವಿಚಾರವನ್ನು ದೇವೇಂದ್ರಪ್ಪನವರು ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಹಂಚಿಕೊಳ್ತಿದ್ದಾರೆ. ದೇವೇಂದ್ರಪ್ಪ ಅವರಿಗೆ ಟ್ರ್ಯಾಕ್ಟ್ರಿ ತೊಗೊಂಡಿವಿ ಅಂತ ಹೇಳಿದ್ರಿ, ಎಷ್ಟು ವರ್ಷ ಆತ್ರಿ ಹಳೆ ತಗೊಂಡ್ರ ಏನು ಟ್ರ್ಯಾಕ್ಟ್ರಿ ಹೊಸದು ತಗೊಂಡ್ರಿ? ಇಲ್ಲ ಸರ್, ಫಸ್ಟ್ಗೆ ಹಳೆ ತಗೊಂಡ್ರಿ ಸರ್. 1 ವರ್ಷ ಆದ್ಮೇಲೆ ಸ್ವಲ್ಪ ರಿಪೇರ್ ಬಂತು ಸರ್. ರಿಪೇರ್ ಬಂದನ ಮತ್ತೆ ಇದೇನು ಬೇಸಿಲ್ಲ ಅಂತ ಫೈನಾನ್ಸ್ ಮಾಡಿ ಹೊಸ ತಗೊಂಡ್ರಿ ಸರ್. ಅಂದ್ರೆ ಹಳೆ ಟ್ರ್ಯಾಕ್ಟರ್ ಯಾವ ಮಾಡಲ್ ತಗೊಂಡಿದ್ದ, ಯಾವ ಕಂಪ್ನಿ, ಎಷ್ಟು ರೊಕ್ಕ ಕೊಟ್ಟಿದ್ದೆ ಅವಾಗ, ಎಷ್ಟನೇ ವರ್ಷದಾಗ? 2000 ಸರ್ ತಗೊಂಡಿದ್ದು. 2000 ಕೂಡ ಟ್ರ್ಯಾಕ್ಟರ್ ಸಂಪರ್ಕ ಐತೆ ನಿನಗೆ? ಆಯ್ತು ಸರ್. ಮತ್ತೆ ಸ್ವಲ್ಪ ರಿಪೇರ್ ಬರ್ತದೆ ಸರ್. ಮತ್ತೆ ಅದನ್ನ ಯಾವ್ದಕ್ಕೆ ಸುಮ್ಮನೆ ಜಾಗಕ್ಕೆ ರಿಪೇರಿ ಇಡೋದು ಅನ್ಕೇಶಿ ಮತ್ತೆ ಹೊಸದು ತಗೊಂಡ್ರಿ ಸರ್. ಹೊಸದು ಯಾವ ಕಂಪ್ನಿ ತಗೊಂಡಿ, ರೊಕ್ಕ ಎಲ್ಲಿಂದ ಜಮಾ ಮಾಡಿದ್ದು, ಏನು ಫೈನಾನ್ಸ್ ಮಾಡಿದ? ಫೈನಾನ್ಸ್ ಮಾಡ್ಸಿವಿ ಸರ್. ಮೈ ಅಂದ್ರೆ ಫೈನಾನ್ಸ್ ಮಾಡ್ಸಿವಿ ಸರ್. ಫೈನಾನ್ಸ್ ಟ್ರ್ಯಾಕ್ಟರ್ ಯಾವ್ದು, ಎಷ್ಟು ಇದು? ಸರಾಜ್ಗಡ್ ಸರ್. ಸ್ವರಾಜ್ಗಡ್ ದೊಡ್ಡಗಡೆ ಇದು? ದೊಡ್ಡಗಡೆ ಸರ್. 744 744 ದೊಡ್ಡಗಡೆ ಇದು? ದೊಡ್ಡಗಡೆ ಸರ್. ಎಷ್ಟು ಬಿತ್ತು, ಕೈಲಿ ರೊಕ್ಕ ಎಷ್ಟು ಕಟ್ಟಿದ್ದಿ, ಫೈನಾನ್ಸ್ ಎಷ್ಟು ಮಾಡಿದೆ? ಫೈನಾನ್ಸ್ ಸರ್ ಅದು ಗಾಡಿ ರೇಟ್ ಸರ್ 750 ಸರ್. 750 ರೂಪಾಯಿ. 1,050 ರೂಪಾಯಿ ಕಟ್ಟು ಫೈನಾನ್ಸ್ ಮಾಡ್ಸಿವ್ ಸರ್. ಅಂದ್ರೆ 6 ತಿಂಗಳಿಗೆ ಒಂದ್ ಕಂತ ಮಾಡಿದೆ, 3 ತಿಂಗಳಿಗೆ ಒಂದ್ ಕಂತ ಮಾಡಿದೆ? ಇಲ್ಲ ಸರ್, 6 ತಿಂಗಳಿಗೆ ಒಂದ್ ಕಂತ ಸರ್. 6 ತಿಂಗಳ ಕಂತ ಎಷ್ಟು? 84,500 ಸರ್. 84,500. 6 ತಿಂಗಳಕ್ಕೆ ಒಂದು ಒಂದ್ಸಲ ಕಂತ ಕಟ್ಟಬೇಕು? 6 ತಿಂಗಳಿಗೆ ಒಂದು ಕಂತ ಕಟ್ಟಬೇಕು ಸರ್. ಈಗ ಕಂತ ಮುಂತದ ಮುಗಿದದ? ಇನ್ನ ಒಂದ್ ಕಂತ ಆತಿ ಸರ್. ಈ ಒಂದ್ ಕಂತ ಹೋತಪ್ಪ ಅಂದ್ರೆ ಗಾಡಿ ಸ್ವಂತ ಆತಿಂದು? ಸ್ವಂತ ಆತಿ ಸರ್. ಈಗ 700,000 ಹೇಳಿದಲ್ಲ, ಮತ್ತ ಅದಕ್ಕೆ ಬೇಕಲ್ಲ ಸಂಗಡ ಬಡ್ಡಿ ಸರ್. ಬಡ್ಡಿ ಇಲ್ಲದೆ ಯಾವ್ದು ಸರ್? ಹೌದು, ದೇವೇಂದ್ರಪ್ಪ ಅವರಿಗೆ ಟ್ರ್ಯಾಕ್ಟರ್ ತಗೊಂಡ ಮೇಲೆ ಟಿಲ್ಲರ್ ಬೇಕಾಗ್ತದೆ, ಟ್ರಾಲಿ ಬೇಕಾಗಿರ್ತದೆ, ಕೆಲವೊಂದು ಕ್ರಾಸ್ ಕುಂಟಿ ಬೇಕಾಗಿರ್ತದೆ, 2 ಮಡಿಕೆ 3 ಮಡಿಕೆ ಬಲ್ಲ ಬಾಳ ಬೇಕಾಗ್ತದೆ. ಇವ ಹೆಂಗೆ ತಂದ್ಕೊಂಡಿವಿ ಸರ್? ಅಕ್ಕಡೊಂದ್ ಇಕ್ಕಡೆ ತಂದ್ಕೊಂಡಿವಿ. ಸ್ವಂತ ಮಾಡಿಸಿದ್ರ ಏನ ಅಥವಾ ಏನು? ಇಲ್ಲ, ಸ್ವಂತ ಮಾಡಿಸಿವ್ರಿ ಸರ್. ಸಬ್ಸಿಡಿನಾಗ ಹಾಕಿ ಸರ್. ಏನು ಬರ್ಲಿಲ್ಲ ಸರ್, ಮೇಡಮ್ ಎಲ್ಲ ಅವರು ಇಲ್ಲ ಇವರು ಅಂತಿದ್ರು. ಯಾವ ಸಬ್ಸಿಡಿ, ಯಾವ ವಸ್ತು ಸಿಗಲಿಲ್ಲ ನಿಮ್ಗೆ? ಯಾವ ವಸ್ತು ಸಬ್ಸಿಡಿನಾಗ ಸಿಗಲಿಲ್ಲ ಸರ್. ಊಸು ರೊಕ್ಕ ಕೊಟ್ಟೆ ಹೊರಗಡೆ ತಗೊಂಡ್ರಿ? ಎಲ್ಲ ಹೊರಗಡೆ ತಂದ್ಕೊಂಡು. ಸೆಕೆಂಡ್ ಹ್ಯಾಂಡ್ ಅಲ್ಲಿ ಯಾರು ಬಿಟ್ಟಿದ್ದು ಕೊಡೋರು ಇರೋರು ವ್ಯವಸ್ಥೆ ಇಲ್ಲ ಸರ್. ಹೊಸವೇ ಮಾಡಿಸಿವ್ರಿ ಸರ್. ಯಾಕೆ ವರ್ಷ ಒಂದು ಹೊಸವೇ ಮಾಡಿಸಿವ್ರಿ ಸರ್. ನೋಡ್ರಿ, 2000 ಟ್ರ್ಯಾಕ್ಟರ್ ಓಡ್ಸಾಕತ್ತೀರಿ ಟ್ರ್ಯಾಕ್ಟರ್? ಅಷ್ಟಕ್ಕಿನ ಮೊದಲು ಒಂದು ಹಳೆದಿತ್ತು ಸರ್. ನಾವು 3 ಅಣ್ಣ ತಮ್ಮದ್ರು ಸರ್. ನಾವು ನಮ್ಮ ಅಣ್ಣ ಬಾಗ್ ಬಿಟ್ಟಿದ್ವಿ ಸರ್. ಅದು ಆತಗ ಕೊಟ್ಟಿ ಸರ್. ಆತನ ಹಿಂಗೆ ಮಾರ್ಕೊಂಡ್ಬಿಟ್ಟಿನಿ ಸರ್. ಅವಾಗ ನಮಗೆ ತಿಪ್ಪಲಾಯ್ತು ಸರ್. ಮೊದಲಿದ್ದ ಟ್ಯಾಟ್ರು ನಮ್ಮ ತಾತ ಇದ್ದಾಗ, ನಮ್ಮ ಅಪ್ಪ ಇದ್ದಾಗ ಟ್ಯಾಟ್ರಿ ಹೊಸದಾಗಿ ತಂದದ್ದು ನಮ್ಮ ತಾತ ಸರ್. ಪುಚ್ಚಕಲಿ ಹೀರಣ್ಣ ಅಂದ್ರೆ ನಮ್ದ ಸರ್. ನಿಮ್ ತಂದಿರ ಕಾಲಕ್ಕೆ ಟ್ರ್ಯಾಕ್ಟರ್ ಇತ್ತಲ್ಲ, ಎಷ್ಟು ವರ್ಷ? 23 ಹಿಂದಿನ ಮಾತು? ಹಿಂದಿನ ಮಾತು ಸರ್. ಅವಾಗಿತ್ತು ಸರ್, ಹಂಗೆ ನಡ್ಕೊಂತ ಬಂದ ಸರ್. ಸಣ್ಣವರಿದ್ದು ಸರ್, ಸಣ್ಣವರಿದ್ವಿ, ಹಂಗೆ ನಡ್ಕೊಂತ ಬಂದ ಸರ್. ನಿಮ್ಮ ಅಪ್ಪರು ಟ್ರ್ಯಾಕ್ಟರ್ ಓಡಿಸ್ತಿದ್ರ? ಓಡಿಸಿದ್ರು ಸರ್, ನಮ್ಮ ಅಪ್ಪ ಓಡಿಸಿದ್ರು ಸರ್ ಟ್ರ್ಯಾಕ್ಟರ್. ಅವ್ರು ನೋಡಿ ನೀವು ಟ್ರ್ಯಾಕ್ಟರ್ ಓಡಿಸಿದ್ರ ಹೇಗೆ? ನಾವು ಹಂಗೆ ಸರ್, ಹಿಂಗೆ ಹೋದಾಗ ಹೊಲಕ್ಕೆ ಹೋದಾಗ ಸಣ್ಣವರಿದ್ದಾಗೆಲ್ಲ ಓದಿದ್ದು ಸರ್ ಹೊಲಕ್ಕೆ. ಈ ಟ್ರ್ಯಾಕ್ಟರ್ ಓಡಿಸ್ಬೇಕಪ್ಪ ಅಂತಂದ್ರೆ ಅವಾಗ ಒಂದು ಖುಷಿ, ಈ ಟ್ರ್ಯಾಕ್ಟರ್ ಹಿಂದೆ ನೋಡೋದು ಕುಂದ್ರಬೇಕಪ್ಪ ಅಂತಂದ್ರು ಕೂಡ ಭಾಳ ಮಜಾ ಅದ. ಭಾಳ ಮಜಾ ಸರ್. ಈಗ ನೋಡ್ರು ಕೂಡ ಟ್ರ್ಯಾಕ್ಟರ್ ಓಡಿಸ್ಬೇಕು, ಮ್ಯೂಸಿಕ್ ಹಾಕ್ಬೇಕು, ಮೈಕ್ ಹಾಕ್ಬೇಕು ಅಂದ್ರೆ ಬಹಳ ಇಷ್ಟಪಡ್ತಾರೆ. ಇಷ್ಟಪಡ್ತಾರೆ ಸರ್. ನೀವು ನಿಮ್ ತಂದೆ ಕೈಲೆ ಕಲ್ಕಂಡ್ರ ಏನ್ ಅಥವಾ ಯಾರತ್ರ ಹೋಗಿದ್ರಿ ಕಲ್ಕೊಳಕ? ಎಲ್ಲ ಸರ್, ಹಿಂಗೆ ಕಲ್ಕೊಂಬಕ್ ಹೋಗಿದ್ವಿ ಸರ್. ಡೈವರ್ ಇದ್ದನ್ ಸರ್, ಅವ್ರು ಹಂಗೆ ಕೊಡ್ತಿದ್ರು ಸರ್. ಟ್ಯಾಟ್ ಕೊಡ್ತಿದ್ರು, ಕಲ್ಕ್ಬೇಕು ಹಂಗೆ ಹಿಂಗೆ ಅಂತಂದ್ರು ಸರ್. ಕಲ್ಕೊಂಬಿಟ್ಟು ಸರ್. ನೋಡ್ರಿ ದೇವೇಂದ್ರಪುರ ಟ್ರಾಕ್ಟರ್ ಏನ್ ಎಲ್ಲರೂ ಓಡಿಸ್ತಾರ, ಬಟ್ ಈಗ ಯಾರ ಮಡಿಕೆ ಹೊಡೆಯೋದು, ಈಗ ಬಿತ್ತೋದು, ಸಾಲ ಬಿಡೋದು, ಇವು ಬಹಳ ತೆಲಿಬೇಕಾಗ್ತದ. ತೆಲಿಬೇಕತ್ತ ಸರ್. ಎಲ್ಲ ನಾ ಸಾಲ ಗೀಲ ಎಲ್ಲ ಬಿಡ್ತದೆ ಸರ್. ಮಡಿಕೆ ಹೊಡೋದು, ಗಿಡಕ್ಕೆ ಹೊಡೋದು, ಮಡಿಕೆ ಹೊಡೆಯೋದು, ಯಾರ ಮಡಿಕೆ ಬಹಳ ಒಳಗೋತು ಹೊರಗೋತು ಕೆಲವೊಂದು ಸಮಯದಲ್ಲಿ ಟ್ರಾಕ್ಟರ್ಗಳು ಲೋಡ್ ಬೀಳ್ತದ, ಲೋಡ್ ಬೀಳ್ತದೆ, ಅಡ್ಜಸ್ಟ್ಮೆಂಟ್ ಮಾಡ್ಕೇಸಿ ಓಡಿಸು ಸರ್. ಇಲ್ಲ ಅಂತಂದ್ರೆ ಈಗ ಜಾಸ್ತಿ ಒಳಗೆ ಹೋಯ್ತುವಪ್ಪ ಅಂತಂದ್ರೆ ಮತ್ತೆ ಡೀಸೆಲ್ ಜಾಸ್ತಿ ಕುಡಿತದ, ಡೀಸೆಲ್ ಜಾಸ್ತಿ ಕುಡ್ತದ, ಒಂದು ಮ್ಯಾಕ್ ದೇವ್ತದ ಕೆಳಕ್ ಹೋಗ್ತದ, ಹಂಗೆ ನೋಡ್ಕೇಸಿ ಅಡ್ಜಸ್ಟ್ಮೆಂಟ್ ಮಾಡ್ಕೇಸಿ ಈಗ ಓಡಿಸ್ತೇವೆ ಸರ್. ಈಗ ನಿಮ್ದು ಸ್ವಂತ ಮಾಡ್ಕೊತೀರ ಅಥವಾ ಏನಾದ್ರು ಕರ್ದಾಗ ಹೋಗ್ತೀರಿ? ಏನೋ ಕರ್ದಾಗ ಹೋಗ್ತೀವಿ ಸರ್, ಎಮರ್ಜೆನ್ಸಿ ಅವ್ರು ಇದ್ರೆ ಹೋಗ್ತೀವಿ ಸರ್. ನಾವು ಮನೆ ಕೆಲ್ಸಕ್ಕೊಂದು ಸರ್. ಈಗ ಬೇರೆ ಕೆಲ್ಸಕ್ಕೆ ಹೋಗ್ತೀವಲ್ಲ, ಹೇಳ್ತಾರ ಬಹಳಷ್ಟು ಜನ ಟ್ಯಾಕ್ಟ್ರಿ ಇಟ್ಕೊಂಡವ್ರು ಉದ್ರಿ ಕೊಡಬಾರ್ದ್ರಿ, ಮಾಡಿಸಿದ ರೊಕ್ಕ ಕೊಡಂಗಿಲ್ಲ ಅಂತ ಹೇಳ್ತಾರ. ಹೌದು ಸರ್, ಇವಾಗ ಈ ಟ್ಯಾಟ್ ಹೊಡ್ಕಂತ ಸರ್, ಬೇರೆ ಟ್ಯಾಟ್ ಹೋಗ್ತಾರೆ ಸರ್. ಟ್ಯಾಕ್ಟರ್ ಹೋದ್ರೆ ರೊಕ್ಕ ಹೇಳಿದ್ರಪ್ಪ ಅಂತಂದ್ರೆ ಒಂದು ಬೇರೆ ಟ್ಯಾಕ್ಟರ್ ತಗೊಂತಾರ, ಒಂದು ಬೆಳೆತನ ಹೋಗ್ತಾರ ಸರ್. ಬೆಳೆತನ ಕಾಯ್ಬೇಕು ರೊಕ್ಕ, ಬೆಳೆತನ ಬೆಳೆತ ಬಂದ್ರೆ ಸೋತ್ ಕೊಡಂಗಿಲ್ಲ ಸರ್. ತಿರ್ಗಾಡ್ಬೇಕು ಮನೆ ಮನೆ ಮನೆ ಮನೆ ತಿರ್ಗಾಡ್ಬೇಕು ಸರ್. ಈಗ ನೋಡ್ರಿ ಹೊಸ ಟ್ಯಾಕ್ಟ್ರಿ ಮಾಡಿದ್ಮೇಲೆ ನಿಮಗೆ ಚಲೋ ಆಗ್ಯದ, ಕೆಲವೊಬ್ರು ಆರು ತಿಂಗಳ ಮಾಡ್ತಾರ, ಕಂತ್ ಕಟ್ಟಕ್ ಆಗಂಗಿಲ್ಲ, ಫೈನಾನ್ಸ್ನವ್ರು ಹೊಡ್ಕೊಂಡು ಹೋಗ್ಬಿಡ್ತಾರೆ. ಕೆಲವೊಬ್ರು ಏನ್ ಮಾಡ್ತಾರೆ, ಇಲ್ಲ ಡ್ರೈವರ್ ಕೈ ಕೊಟ್ರು, ಈ ಯಾರು ಮಾಡ್ತಾರಪ್ಪ ಅಂತಂದ್ಬಿಟ್ಟು ಆರು ತಿಂಗಳ ಟ್ರಾಕ್ಟ್ರಿ ಇಟ್ಕೊಳ್ಳಂಗಿಲ್ಲ. ನೀವ್ ಹೆಂಗ್ರಿ ಹಳೆ ಟ್ರಾಕ್ಟ್ರಿ ಇಟ್ಕೊಂಡು ಮತ್ತೆ ಅದನ್ನ ಮಾರಿ ಮತ್ತೆ ಹೊಸ ಟ್ರಾಕ್ಟ್ರಿ ತಗೊಂಡ್ರಿ, ಹೆಂಗ್ ಟ್ರಾಕ್ಟರ್ ಮೇಲೆ ನಿಮ್ಗೆ ಆಸೆ? ಆಸೆ ಅಂದ್ರೆ ಅವಾಗಲಿದ್ದೆ ನಡೆಸಿ ಆಸೆ ಅಲ್ಲ ಸರ್. ಇವಾಗ ಹೊಲ್ದಾಗ ಅಂದ್ರೆ ಯಾರು ಬರ್ತಾರೆ ಸರ್ ಟೈಮ್ಗೆ? ಅವಸರಕ್ಕೆ ಬರಂಗಿಲ್ಲಲ್ಲ, ಹಂಗಾಗಿ ನಾವು ಒಂದು ತಂಡ ಕಮ್ಯುನಿಕೇಶನ್ ತಂದ್ಬಿಟ್ಟಿವಿ ಸರ್. ನೋಡ್ರಿ ಮತ್ತೆ ಲೇಬರ್ ಗೀಬರ್ ಹೊಲಕ್ಕೆ ಹೋಗಕ್ಕೆ ಟ್ರಾಕ್ಟರ್ಗಳಲ್ಲಿ ಕೂಡ ಡಿಮ್ಯಾಂಡ್ ಆಗಿದೆ ಈಗ? ನಾ ಡಿಮ್ಯಾಂಡ್ ಆಗಿದೆ ಸರ್. ಮತ್ತೆ ಅವ್ರ ಹೊಲಕ್ಕೆ ಇಲ್ಲಿ ಕರ್ಕೊಂಡು ಹೋಗ್ಬೇಕು, ಎಣ್ಣೆ ಹೊಡ್ಕೋಬೇಕು, ಎಲ್ಲ ಎಣ್ಣೆ ಓಡಿಸತ್ತ ಎಲ್ಲ ಮಿಷನ್ ತಂದಿವಿ ಸರ್. ಏನದು ಮತ್ತೆ ಈಗ ಬ್ಯಾರಲ್ಗಳು ಈಗ ಬ್ಯಾಕ್ ಸ್ಪ್ರೇ ಮಾಡಂಗಿಲ್ಲ, ಟ್ರಾಕ್ಟರ್ ಮೂಲಕ ಎಣ್ಣೆ ಹೊಡಿತಾರ? ನಾ ಹೊಡ್ತದೆ ಸರ್. ಅದಂತ ಕೆದೆ ಹೊಡೋದು ಹತ್ತಿ ಹೊಲಕ್ಕ, ಮತ್ತೆ ಈಗ ಭತ್ತ ಹೊಲಕ್ಕ ಕವಳ್ಯಾಗ ಕವಳಿಗೆಲ್ಲ ಸರ್ ಹತ್ತಿ ಮಿಷನ್ ತೋಟ ಎರಡೇ ಸರ್. ಹೆಂಗ್ರಿ ಈಗ ಎಣ್ಣೆ ಹೊಡಕ್ ಬಾಡಿಗೆ ಹೋಗ್ತೀರ? ಹೋಗ್ತೀವಿ ಸರ್. ಹೆಂಗ್ರಿ ಅದಕ್ಕೆ ಎಣ್ಣೆ ಹಾಕತ್ನಾಗ ನೀರು ಎಷ್ಟು ಬೇಕು, ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ಹಾಕ್ಬೇಕು, ಅದು ಹೆಂಗ್ ನಿಮ್ಗೆ ಮಾಹಿತಿ ಗೊತ್ತಾಗ್ತದೆ ಅಥವಾ ಹೊಲ್ದವರು ಮಾಹಿತಿ ಕೊಡ್ತಾರ ಹೇಳ್ತಾರ ಅಥವಾ ಇನ್ನು ಹೆಂಗ? ಹೊಲ್ದವ್ರು ಹೇಳ್ತಾರ ಸರ್. ಒಂದು ಬ್ಯಾರಲ್ ಸರ್ 3 ಎಕರೆ ಬರ್ತದೆ ಸರ್. ಒಂದು ಬ್ಯಾರಲ್ 3 ಎಕರೆ ನೀರಾಗಬೇಕು? ನೀರಾಗಬೇಕು ಸರ್. ಅಂದ್ರೆ 3 ಎಕರೆ ಅಂತಂದ್ರೆ ಎಷ್ಟು ಲೀಟರ್ ಅಂದಾಜು? 500 ಲೀಟರ್ ಇರ್ತದೆ ಸರ್ ಬ್ಯಾರಲ್ನ. 500 ಲೀಟರ್ ಅಂದ್ರೆ ನಿಮ್ಗೆ ನಮ್ಮ ಲೆಕ್ಕದ ಪ್ರಕಾರ 300 ಲೀಟರ್ಗೆ 2 ಎಕರೆಗೆ ಸಾಲ್ತದೆ, 3 ಎಕರೆಗೆ ಒಂಚೂರು ನೀರು ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. 1 ಎಕರೆಗೆ 200 ಲೀಟರ್ ಹೋಗ್ಬೇಕಂತ ಹೇಳ್ತಾರೆ. ಇಲ್ಲ ಸರ್, ಅಡ್ಜಸ್ಟ್ಮೆಂಟ್ ಮಾಡ್ಕೇಸಿ ಇರ್ತೀವಿ ಸರ್. ಗಾಡಿ ಓಡಿಸತ್ನಾಗ ಒಂದು ಓಡಿಸತ್ನಾಗ ಸ್ವಲ್ಪ ನೀರು ಹೆಚ್ಚಿಗೆ ಆದ್ರೆ ಅಂದ್ರೆ ಸ್ವಲ್ಪ ಲೋಡ್ ಹಾಕಿ ಇದು ಮಾಡ್ತೀವಿ ಸರ್. ಇಲ್ಲ ಸಾಲಕ್ಕೆ ಬಂದ್ರೆ ಅಂದ್ರೆ ಸ್ವಲ್ಪ ಟಾಪ್ ಗೇರ್ ಹಾಕಿ ಇದು ಮಾಡ್ತೀವಿ ಸರ್, ಸಾಲ ಹೆಚ್ಚು ಕಡಿಮೆ ಇದು ಮಾಡ್ತೀವಿ ಸರ್. ನೋಡ್ರಿ ಈಗ ನಿಮ್ಮ ಊರಾಗ ಒಂದು 20-25 ವರ್ಷ ಹಿಂದ ಊರಿಗೆ ಮೊದಲು ಟ್ರಾಕ್ಟ್ರಿ ಇದೆ ಅಂದ್ರಪ್ಪ ಅವ್ರೆ ನಿಮ್ಮದು, ಈಗ ಸದ್ಯ ಎಷ್ಟು ಟ್ರಾಕ್ಟ್ರಿ ಆಗ್ಯಾವ್ರಿ ಅಂದಾಜು? ಒಂದು 50 ಟ್ರಾಕ್ಟರ್ ಆಗ್ಯಾವ ಸರ್. 50 ಟ್ರಾಕ್ಟ್ರಿ ಹೆಂಗ್ರಿ ಎಲ್ಲದಕ್ಕೂ ಕೆಲಸ ಸಿಗ್ತಾವ ಏನು ತಮ್ಮ ಮನೆ ಮುಂದೆ ತಾವ ಅಂದ ಮುಂದೆ ತಾನೇ ಸರ್? ಇವಾಗ ಒಬ್ಬರನ್ನ ಅದಕ್ಕೆ ಹೇಳ್ಬೇಕಂತ ತನ್ಕಂತಾರೆ ಸರ್. ನೋಡ್ರಿ ಒಂದು ಕಾಲದಲ್ಲಿ ಒಂದೇ ಟ್ರಾಕ್ಟ್ರಿ ಇದ್ದಿದ್ದು ಒಂದು ಊರಾಗ ಈಗ 50 ಟ್ರಾಕ್ಟರ್ ಆಗ್ಯಾವ. 50 ಟ್ರಾಕ್ಟರ್ ಸರ್. ಮತ್ತೆ ಈಗ ಎತ್ತುಗಳು ಅದ ಊರಾಗ? ಎತ್ತುಗಳು ಅವ ಸರ್. ಹೌದು ಈಗ ಕಡಿಮೆ ಟ್ರಾಕ್ಟರ್ಗಳು ಹೆಚ್ಚಾದಾಗ ಆಟೋಮೆಟಿಕಲಿ ಎತ್ತು ಹೋಗ್ಬಿಟ್ಟವ ಈಗ? ನಮ್ಮ ಎತ್ತುಗಳು ಇತ್ತು ಸರ್ ಅವಾಗ, ನಮ್ಮ ಎತ್ತುಗಳು ಇದ್ವು, ನಾವು ಬೇರೆ ಆದ್ವಿ. ಬೇರಾದ್ಮೇಲೆ ಎತ್ತ ತೆಗೆದ್ಬಿಟ್ರಿ? ಎತ್ತ ತೆಗೆದ್ಬಿಟ್ರು ಸರ್. 3 ಮಂದಿ ಎಣ್ಣ ತಮ್ರಾಗ ಒಬ್ಬನಿಗೆ 2 ಎತ್ತು ಹೋದು, ಅವ ಮೀಸಲಾರ್ದಂಗ ಅವ ಎತ್ತ ಮಾರ್ಬಿಟ್ಟ. ಎತ್ತ ಮಾರ್ಬಿಟ್ಟು ನಾನೇ ಓದ್ತಿದ್ ಸರ್ ಗೇಳಕ್ ಅವಾಗ ಗೇಳಕ್ ಕುಂತಿಗೆ. ಹಳ್ಳಿಗ ಈಗ ಟ್ರಾಕ್ಟ್ರಿ ಗಳೆ ಮಾಡೋದಕ್ಕೂ ಎತ್ತುಗಳೆ ಮಾಡೋದಕ್ಕೂ ಬಹಳ ಫರ್ಕ್ ಅಂತ ಹೇಳ್ತಾರೆ, ಹೆಂಗ್ರಿ? ಎಲ್ಲ ಎತ್ತುಗಳು ಬೇಸ್ ಸರ್. ಹೆಂಗೇನಾಗಲಿ ಟ್ರಾಕ್ಟ್ರು ಕೆಸರ್ನಾಗ ಗೀಸರ್ನಾಗ ಗಟ್ಟಿಗತ್ತ ಸರ್. ಎತ್ತು ಯಾವ ಮಾತ್ರ ಸ್ವಲ್ಪ ಅಲ್ಲ, ಎತ್ತಿನ ಒಕ್ಕಲ್ತನ ಬಹಳ ಮಜಬೂತ್ ಅಂತಾರ. ಬೇಸ ಸರ್, ಬೇಸತ್ತ ಸರ್ ಎತ್ತುಗಳು. ಎತ್ತು ಸರ್ ಟ್ರಾಕ್ಟರ್ ಸರ್. ಮತ್ತೆ ಈ ಟ್ರಾಕ್ಟ್ರಿಗಳು ಮೇಂಟೆನೆನ್ಸ್ ಬಹಳ ಚಲೋ ಮಾಡ್ಬೇಕು ಅಂತ ಹೇಳ್ತಾರೆ, ಹೆಂಗ್ರಿ? ಅದಕ್ಕೆ ಯಾಕಂದ್ರೆ ರೈಲ್ ನೋಡ್ಕೋಬೇಕು, ಅವಾಗ ಟ್ರಾಲಿ ನೋಡ್ತಿರ್ಬೇಕು, ಟ್ರಾಕ್ಟರ್ ಓಸು ಮೇಂಟೆನೆನ್ಸ್ ನೋಡ್ಬೇಕು ಅವಾಗ. ಹೌದು ಸರ್, ಎಲ್ಲ ನೋಡ್ಬೇಕು ಸರ್. ಇವಾಗ ರೀಚರ್ ಬಂದ್ರು ಸ್ವತಃ ನೋಟ್ ಬೋಟ್ ತಗೊಂಡು ಹೋಗಿ ಸರ್ ಉಪ್ಪನಾರು. ಹಂಗಾಗಿ ಸರ್ ನೋಡ್ಬೇಕತ್ತ ಸರ್. ನಾಳೆ ಹೋಗ್ಬೇಕಂದ್ರೆ ಹೊಲಕ್ಕೆ ಅದು ಏನು ಹೋಗ್ಯದ ಏನೆಲ್ಲ ಅಂತ ನೋಡ್ಬೇಕಲ್ಲ ಸರ್. ಓಡಿಸೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದನ್ನು ಸಾಮಾನು ದೇಕರಿಕೆ ಮಾಡೋದು ಕೂಡ ಭಾಳ ಮುಖ್ಯ. ಭಾಳ ಮುಖ್ಯ ಸರ್. ಇವಾಗ ಕೂಲ್ ಮೆಣಸಿನ ಬೇಕಂದ್ರೆ 500 ರೂಪಾಯಿ ಕೂಲ್ ಸರ್. ಮತ್ತೆ ನಾಷ್ಟ ಅಂತ ಅದಂತ ಡ್ರೈವರ್ಗಳಿಗೆ ಹಂಗಂತಾಗಿ ನಾವೇ ಓದ್ತೀವಿ ಸರ್. ಮತ್ತೆ ಡ್ರೈವರ್ಗಳು ಅಲ್ಲಿ 2.5 ತಾಸು ಇತ್ತಪ್ಪ ಅಂತಂದ್ರೆ ಮಾಲಕ್ಕೆ ಒಂದು 1/2 ಗಂಟೆ ಕಡಿಮೆ ಹೇಳಿ ಕಡೆ 2 ತಾಸು ಹೇಳ್ತಾನ. 2 ತಾಸು ಹೇಳ್ತಾನೆ ಸರ್. ಇಲ್ಲದ್ರೆ ಬೇಸರ ಬಂತಂತ ನಿಂದ್ರಿಸ್ಕೊಂಡು ಏನೋ ಒಂದು ನೆಟ್ಟೋಗೈತಿ, ಡೀಸೆಲ್ ಇಲ್ಲ ಅಥವಾ ಏನೋ ಮುರಿದೈತೆ ಅಂತ ಹೇಳಿ ಅವನಿಗೆ ಅಷ್ಟು ಜವಾಬ್ದಾರಿ ಇರಂಗಿಲ್ಲ ಸರ್. ಗಿಡ ಕೆಳಗೆ ನೆರ್ಚ್ಕೊಂಡು ಕುಂದಿರ್ತಾರ ಸರ್. ಬಿಸಿಲಾಯ್ತು, ಅದಾಯ್ತು, ಇದು ಏನೋ ಒಂದು ಸರ್. ಹಂಗಂತ ನಾವೇ ಓಡಿಸ್ಕೊತೀವಿ. ಡ್ರೈವರ್ಗೆ ಇಟ್ಕೊಳ್ಳಿಲ್ಲ ಇಲ್ಲ ಸರ್. ಈಗ ಕೆಲಸ ಇರಂಗಿಲ್ಲ, ಒಂದ್ ಎರಡ್ ಮೂರ್ ತಿಂಗಳ ಮತ್ತ ಟ್ರಾಕ್ಟರಿ ನಿಲ್ಸಬೇಕಾಗ್ತದ. ಮನೆಯಿಂದ ಕೆಲಸ ಇರ್ತಾವ ಹೊಲ್ದಾಗ, ಇವಾಗ ಕಟ್ಟಿಗೊಡೋದು ಅದು ಇದು ಸುಡೋದು ಗಿಡದು ಬೀಜ ಇಡೋದು ಅಂತ ಕೆಲಸ ಇರ್ತಾವ ಸರ್. ಮಾಡ್ಕೊಂಡ್ವಿ, ಯಾವ ಎಮರ್ಜೆನ್ಸಿ ಇದ್ರೆ ಓದ್ತೀವಿ, ಇಲ್ಲದ್ರೆ ಇಲ್ಲ ಸರ್. ನಮ್ಮ ಹೊಲ್ದಾಗ ಕೆಲಸ ಅಂದೆ. ಈಗ ಎ ಪಿ ಎಮ್ ಸಿಗೂ ಕೂಡ ಈಗ ಹತ್ತಿ ಕವಳಿ ತೊಗೊಂಬರೋದು ಎಲ್ಲ ಬಾಡಿಗೆ ಬರ್ತೀರಿ? ಬರ್ತೀವಿ ಸರ್. ಎಫ್ಸಿ ನೋಡ್ರಿ, ದೇವೇಂದ್ರಪ್ಪ ಅವ್ರಿಗೆ ಆರು ತಿಂಗಳಕ್ಕೆ ಒಂದು ಕಂತ ಹೇಳಿದ್ರಿ, 84,000 ಚಿಲ್ಲರೆ. ಇಷ್ಟು ವರ್ಷ ಕಟ್ಕೊಂಬರೋದ್ರಾಗ ಏನಾರು ತಿಪ್ಪಲಾಗಲಿಲ್ಲ? ಒಂದು ಕಂತ ಯಾವ ಡ್ಯೂ ಉಳಿತು, ರೊಕ್ಕ ಕಟ್ಟಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಏನಾರು ಒಂದು ಆಡ್ತಾರ ಆಗಿದ್ದು? ಏನೋ ಎಲ್ಲ ನಾವು ತಲೆ ಸಾಲ ಗೀಲ ಮಾಡ್ಕೇಸಿ ಕಟ್ಟಬೇಕು ಸರ್. ಕಟ್ಬೇಕಿಲ್ಲ ಅಂತಂದ್ರೆ ಅವ್ರು ಫೋನ್ ಮಾಡ್ತಾರೆ, ಕಂಪನಿ ಫೋನ್ ಮಾಡ್ತಾರೆ ಸರ್. ಇನ್ನ ಒಂದು ತಿಂಗಳಿದ್ದಾಗೆ ಮಾಡ್ತಾರೆ ಸರ್. ಅಡ್ವಾನ್ಸ್ ನೋಡಪ್ಪ ಮತ್ತೆ ನೀಡಬಂತು ಮತ್ತೆ ಬಂದು ಕಟ್ಟೋಗ ಅಂತ ಹೇಳ್ತಾರ? ಬಂದು ಕಟ್ಟೋಗಪ್ಪ ಅಂತ ಫೋನ್ ಮಾಡ್ತಾರೆ ಸರ್ ಅಡ್ವಾನ್ಸ್. ಅಷ್ಟೇ ನಾವು ಅನುಕೂಲ ಮಾಡ್ಬೇಕು ಸರ್. ಮತ್ತೆ ಮನೆ ರೊಕ್ಕ ಇತ್ತಪ್ಪ ಅಂತಂದ್ರೆ ಉಳ್ಕೊಂಡ್ವಿ, ಇಲ್ಲಪ್ಪ ಅಂತಂದ್ರೆ ಮತ್ತೆ ಬೆಡ್ಸಲ್ ತಂಬರ್ಬೇಕು. ಹ್ಞೂ, ಬೆಡ್ಸಲ್ಲ ಮೊನ್ನೆ ತಂದು ಸರ್ ಅಡ್ವಾನ್ಸ್ ಇಟ್ಕೊಂಡ್ವಿ, ಮುಂದೆ ತಿಂಗಳಾಗ 5ನೇ ತಾರೀಕು ಕಟ್ಬೇಕು ಸರ್. ಅಂದ್ರೆ ಈ ಕಂತು ಕಟ್ಟಿದ್ಮೇಲೆ ನಿಮ್ದು ಟ್ರಾಕ್ಟ್ರಿ ಲೋನ್ ಮುಗೀತು? ಲೋನ್ ಮುಗೀತು ಸರ್. ಹೆಂಗ ಈಗಲೂ ಕೂಡ ಗಾಡಿ ಕಂಡೀಷನ್ ದಾಗ ಅದ? ಬೇಸ ಐತೆ ಸರ್. ಗಾಡಿ ಎಷ್ಟು ವರ್ಷ ಆಯ್ತು ನಿಮ್ಮ ಹೊಸ ಗಾಡಿ ತಗೊಂಡು? ಒಂದು 5 ವರ್ಷದಾಗ ಬಿತ್ತು ಸರ್ ಮೊನ್ನೆ ಜನವರಿ ಫಸ್ಟ್. 5 ವರ್ಷ ಮುಗೀತು? 5 ವರ್ಷ. ಈಗ 5 ವರ್ಷ ಮುಗಿತಪ್ಪ ಅಂತಂದ್ರೆ ಈಗ ನಿಮ್ದು ಕಂತು ಕಟ್ಟೋದು ತಲೆಬೇನೆ ಕಡಿಮೆ ಆಯ್ತು? ಕಡಿಮೆ ಆಯ್ತು ಸರ್. ಈಗೇನು ದುಡಿದು ಬಂತು, ದುಡ್ಲಾರ್ದು ಬಂತು, ಏನಪ್ಪ ನಡೀತದೆ ಅಂತಂದ್? ಎಲ್ಲ ಬಂತು ಸರ್. ಮತ್ತೇನ್ ಮಾಡ್ತೀವಿ, ತಂಡ್ಕೊಂಡು ಇವೆಲ್ಲ ಕಟ್ಟಬೇಕಲ್ಲ ಸರ್. ನಾವು ಹೊಲ್ದಾಗ ಕೆಲಸ ಮಾಡ್ಬೇಕಲ್ಲ ಸರ್. ಹೌದು, ಬಾಡಿಗೆ ಇಡ್ಬೇಕಂತ ಸ್ವಲ್ಪ ಆಗ್ತದೇನು ಸರ್? ಹಂಗಂತ ಸರ್ ಸ್ವಂತ ತಂಡ್ಕೊಂಡು. ಮತ್ತೀಗ ಮೂರು ಮಂದಿ ಅಣ್ಣತಂಬರು ಇದ್ರಲ್ಲ, ನೀವು ಟ್ರಾಕ್ಟ್ರಿ ಮಾಡ್ಕೊಂಡ್ರಿ, ನೀವು ಹೊಲ ಮನೆ ಮಾಡ್ಕೊಂಡ್ರಿ, ಅವ್ರು ಏನ್ ಮಾಡ್ತಾರೆ ಇಬ್ರು? ಅವರು ಹಿಂಗೆ ಖಾಲಿ ಹೊಲ್ದಾಗ ಕೆಲಸ ಮಾಡ್ಕೊಂತಾರೆ. ಮನೆಗೆ ಎಷ್ಟು ತಲಕ ಎಷ್ಟು ಎಕರೆ ಭೂಮಿ ಬಂತು ನಿಮ್ಗೆ? ಇಬ್ರು ಮೂರು ಮಂದಿ ಅಣ್ಣತಂಬರಿಗೆ ಒಂದು 6.5 ಎಕರೆ ಬಂದ ಸರ್. ಅಂದ್ರೆ ನಿಮ್ಮ ತಂದೆಯವ್ರದ್ದು 18 ಎಕರೆ ಭೂಮಿ? 18 ಎಕರೆ ಭೂಮಿ. ಅಂದ್ರೆ ತಲಕ 6.5 ಎಕರೆ. ನಮ್ಮ ತಾತ 60 ಎಕರೆ ಸರ್. ನಿಮ್ ತಾತ ಒಂದು 60 ನಿಮ್ಮಪ್ಪಗ ಅಣ್ಣತಮ್ಮಂದ್ರ ನಮ್ಮಪ್ಪನವರು ಅವ್ರಿಗೆ ಎಷ್ಟು? 18. ತಾತಂದು 60, ತಂದೆಗೆ 18. ಈಗ ನಿಮ್ಗೆ ಎಷ್ಟು ಮಂದಿ ಮಕ್ಕಳು? ನಮ್ಗೆ ಒಬ್ಬೇ ಮಗ ಸರ್. ಅಂದ್ರೆ ನಿಮ್ಮ ಮಗನಿಗೆ ಒಬ್ಬನಿಗೆ 6 ಎಕರೆ ಉಳಿತದ? 6 ಎಕರೆ. ನಿಮ್ಗೆ ಒಂದ್ 4 ಗಂಡು ಮಕ್ಕಳಾಗ್ಬಿಟ್ಟಿದ್ರೆ ಎಲ್ಲಿದ್ದೆ ಸರ್? 2 ಎಕರೆ 1 ಎಕರೆ ಬರ್ತಿತ್ತು. 1 ಎಕರೆ ಬರ್ತದೆ ಸರ್. ಹೌದಲ್ಲ ನೋಡ್ರಿ, 60 ಎಕರೆ ಇದ್ದದ್ದು ಈಗ 6 ಎಕರೆ ಬಂದದ, 6 ಎಕರೆ ಇದ್ದದ್ದು ಮತ್ತೆ ಈಗ 2 ಎಕರೆ 1 ಎಕರೆ ಇಳಿತದ. ಹಂಗೆ ಸರ್ ಜನಸಂಖ್ಯೆ ಜಾಸ್ತಿ ಓಡ್ಕಂತ ಹೋಗ್ತದ ಸರ್. ಹೌದು. ಹೆಂಗ್ರಿ ದೇವೇಂದ್ರಪ್ಪ ಅವ್ರಿಗೆ ಟ್ರಾಕ್ಟ್ರಿ ಮಾಡ್ಕೊಂಡು ಚಲೋ ಆಗಿದೆ ನಿಮ್ಗೆ ಟ್ರಾಕ್ಟ್ರಿ? ಲಾಭ ಮಾಡ್ಕೊಟ್ಟದ? ಲಾಭ ಮಾಡ್ಕೊಟ್ಟ ಸರ್. ಮತ್ತೆ ಏನ್ ಮದ್ದೆ? ಕೆಲವೊಬ್ರು ಹೇಳ್ತಿಲ್ಲ ನನಗೆ, ಕೆಲವೊಬ್ರು ಓಡ್ಕೊಂಡು ಹೋಗ್ಯಾರ, ಕೆಲವೊಬ್ರು ಫೈನಾನ್ಸ್ ನವ್ರು ಕಿತ್ಕೊಂಡು ಅಲ್ಲೆಲ್ಲೋ ಸೀಸ್ ಮಾಡಿ ಇಟ್ಟಿರ್ತಾರ, ಅದ್ ಮೇಂಟೈನ್ ಮಾಡ್ಲಾರ್ದಂಗ ಅದಕ್ಕೆ ಚೆಂಗ್ ಹತ್ತಿ ಎಲ್ಲೋ ಒಂದು ವರ್ಸ್ಲಾರ್ದಂಗ ಬಿದ್ದು ಬಿಟ್ಟಿರ್ತಾರ. ಹೆಂಗ್ರಿ ನಿಮ್ ವಿಚಾರದಾಗ ಟ್ರಾಕ್ಟ್ರಿ ಮಾಡೋರು ಹೆಂಗಿರ್ಬೇಕು? ಬೇಸ ಐತೆ ಸರ್ ನಮ್ಗೆ. ಒಂದು ಸೈಕಲ್ ಮಟ್ಟ ಒಂದು ಫೈನಾನ್ಸಿನಾಗೆ ತಗೊಂಡಿವಿ, ಅದು ಒಂದು ಇನ್ನ 3 ಕೊಂತ ಸರ್. ಅಂದ್ರೆ ಮೋಟರ್ ಸೈಕಲ್ ಬೇಕು, ಯಾಕಂದ್ರೆ ಡೀಸೆಲ್ ಹಾಕೊಂಡ್ಬರಕ ಹೋಗಕ್ಕೆ ಬರಕ್ಕೆ ಬೇಕಲ್ಲ ಸರ್. ನೋಡ್ರಿ ಈಗ ದೇವೇಂದ್ರಪ್ಪನವ್ರಿಗೆ ಟ್ರಾಕ್ಟ್ರಿ ಮಾಡೋರು ದುಡಿಸ್ಬೇಕು ಅಥವಾ ದುಡಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದ್ ತಲೆಗೆ ಧೈರ್ಯ ಮಾಡ್ಕೊಂಡು ಟ್ರಾಕ್ಟ್ರಿ ತಗೋಬೇಕು? ಹೌದು ಸರ್, ತಲೆಗೆ ದುಡಿಸಿವ ಅಂತ ತಗೊಂಡ್ ಬಂದೇವ್ ಸರ್. ಕೆಲವೊಬ್ರು ಏನ್ ಮಾಡ್ತಾರೆ, ಯಾರೋ ಒಬ್ರು ಈಗ ದೇವೇಂದ್ರಪ್ಪ ತಗೊಂಡನ, ಅವನಿಗೆ ಹೊಟ್ಟೆ ಕಿಚ್ಚಿ ಮಾಡ್ಕೊಂಡು ಇನ್ನೊಬ್ಬ ಹಂಗೆ ಟ್ರಾಕ್ಟರ್ ತಗೊಂಡ್ಬಿಟ್ಟಿರ್ತಾನ. ಹಂಗಾಯ್ತು ಸರ್, ಹಂಗಾಗಿ ಊರಾಗ ಜನ ಮನೆ ಮನೆಗೆ ಒಂದು ತಂದ್ಕೊಂಡ ದುಡಿತದೋ ಅಥವಾ ಏನ್ ದುಡಿಯಂಗಿಲ್ವೋ ಅಥವಾ ಇದು ಏನ್ ಕಂತ ಕಟ್ಟಕ್ ಆಗತ್ತೋ ಮನೆ ರೊಕ್ಕನೋ ಅವೆಲ್ಲ ಏನೋ ಒಂದ್ ಟ್ರಾಕ್ಟರ್ ನಿಲ್ಸ್ಬೇಕು. ನಿಲ್ಸ್ಬೇಕು ಸರ್, ಒಟ್ಟು ಕಾಂಪಿಟೇಷನ್ ಹಂಗೆ ಸರ್. ಹೌದು, ಕಾಂಪಿಟೇಷನ್ ಆಗ್ಯದ ಏನು? ಮತ್ತೆ ಎಲ್ಲರದು ಮನೆ ಟ್ರಾಕ್ಟರ್ ಆಯ್ತಪ್ಪ ಅಂತಂದ್ರೆ ಯಾರು ಹೊಲಕ್ಕೆ ಯಾರು ಹೋಗ್ತಾರೆ? ಯಾರು ಹೋಗಂಗಿಲ್ಲ ಸರ್, ನಮ್ಮ ಹೊಲ್ದಾಗ ಮಾಡ್ಬೇಕು ಇರ್ಬೇಕು ಸರ್. ಅಷ್ಟೇ ಸರ್. ಹೆಂಗ್ರಿ ಸರ್ವಿಸ್ ಎಲ್ಲ ಎಲ್ಲಿ ಮಾಡಿಸ್ತೀರಿ ನಿಮ್ಮ ಟ್ರಾಕ್ಟರ್ಗಳು? ಎಲ್ಲ ಊರಾಗ ಮಾಡಿಸ್ತೀರ ಅಥವಾ ರಾಯಚೂರಿಗೆ ಬರ್ಬೇಕು? ರಾಯಚೂರಿಗೆ ಬರ್ತದೆ ಸರ್. ಮತ್ತೆ ಟೈರ್ ಗೀರ್ ಎಲ್ಲ ಹೊಸ ಹಾಕ್ಸ್ಬೇಕಾ? ಏನು ಒಂದು ವರ್ಷ ಬರ್ತಾವ 2 ವರ್ಷ ಬರ್ತಾವ? ಇಲ್ಲ ಸರ್, 5 ವರ್ಷ ಆಯ್ತು ಸರ್ ನಾವು ಹಾಕ್ಸಿಲ್ಲ ಸರ್. ಅಂದ್ರೆ 4 ಅಲ್ಲ, ಸ್ವಲ್ಪ ನೋಡಿ ಹೊಡ್ಕಂತ ಸರ್. ಅದೇ ಡೈವರ್ ಕಚ್ಚಿ ಬಿಚ್ಚಿ ಹೊಡೆದು ಹೊಡಿತಾರ ಅಲ್ಲಿ ಕಣಿವೆ ಮುಂದೆ ಹೊಲ್ದಾಗ ಬುರ್ರ ಅಂತ ತಿರುಗ್ತಿರ್ತದೆ, ಅರ್ಜೆಂಟ್ ಬ್ರೇಕ್ ಹೊಡಿತಾರೆ, ಬ್ರೇಕ್ ಹೊಡ್ತಾರೆ, ಹಂಗಾಗಿ ಟೈರ್ ಜಾಸ್ತಿ ಇದೆ ಅಂತ. ಹೌದು, ನಾ ನೋಡ್ತೀವಿ ಅಲ್ಲಲ್ಲಿ ಡಾಮರ್ ರೋಡ್ ನಾಗ ಕರೆಕ್ಟ್ ಜಾರಿ ಸೌದಿರ್ತದ ಗಾಲಿ. ಹೌದು ಸರ್. ಹಿಂಗಾಗಿ ಮತ್ತದು ಬಾಳಿಕೆ ಬರಂಗಿಲ್ಲ? ಬಾಳಿಕೆ ಬರಂಗಿಲ್ಲ ಸರ್. ಒಂದ್ ಟೈರ್ ಹೋತಪ್ಪ ಅಂದ್ರೆ ಟೈರ್ ಜೊತೆ ಒಂದು ನಟ್ ಬೋಲ್ಟ್ ಏನಾರು ಹೋಗ್ತಾವ? 2 ವರ್ಷಕ್ಕೆ ಕಲಾಸ್ ಹೋಗ್ಬಿಡ್ತದೆ ಸರ್. ಅದ್ರ ಬೋಲ್ಟ್ ಹೋಗ್ಬಿಡ್ತಾವ? ಬೋಲ್ಟ್ ಹೋಗ್ತಾವ, ಬಟನ್ ಹೋಗ್ಬಿಡ್ತಾವ? ಬಟನ್ ಹೋಗ್ತದೆ ಸರ್. ಹೆಂಗ್ರಿ ದೇವೇಂದ್ರಪ್ಪ ಟ್ರಾಕ್ಟ್ರಿ ತಗೊಂಡ್ಮೇಲೆ ನಿಮ್ ಸಂಸಾರಕ್ಕೆ ಒಳ್ಳೇದಾಗ್ಯದ? ಏನು ಕೆಟ್ಟದ್ದು ಏನು ನಡೆದಿಲ್ಲ? ಇಲ್ಲ ಸರ್, ಕೆಟ್ಟದೇನು ನಡೆದಿಲ್ಲ. ಈ ಕೋಳಿ ಗಿಳಿ ಅವು ಇವು ಹಂದಿ ನಾಯಿಗಳು ಬಂದ್ಬಿಟ್ಟಿರ್ತ ನೋಡ್ಬೇಕ? ಇಲ್ಲ ಸರ್, ಏನಾಗಿಲ್ಲ ಸರ್. ಹೌದಲ್ಲ, ಹೋಗ್ತಿರ್ತದ ಯಾವನೋ ಬಂದು ಹಾಕಿಬಿಟ್ಟಿರ್ತಾನ, ಯಾವ್ದೋ ಒಂದು ಕೋಳಿ ಬಂದ್ಬಿಟ್ಟಿರ್ತದ, ಯಾವನೋ ಒಂದು ಅಡ್ ಬಂದು ಏನೋ ಒಂದು ಆಗಿಬಿಟ್ಟಿರ್ತದ ನಾವುತ. ಇಲ್ಲ ಸರ್, ಕೆಲವೊಂದು ಇಂಜಿನ್ ಗಳು ಆಗ್ಬಂತಪ್ಪ ಅಂದ್ರೆ ಚಲೋ ಆತದ. ಚಲೋ ಆತ ಸರ್, ನಮ್ಗೇನು ಬೇಸ ಆಗ್ಯದ ಸರ್. ಏನು ಕೆಟ್ಟದಾಗಿಲ್ಲ? ಏನ್ ಕೆಟ್ಟದಾಗಿಲ್ಲ ಸರ್. ತಂದದ್ದು ಹಂಗೆ ಮೂರ್ಛ ಆಗಿದೆ ಸರ್. ಹೌದು, ಏನಾಗಿಲ್ಲ ಸರ್. ಇಂತ ಮಕ್ಕಳಿಗೆ ಎಲ್ಲರಿಗೆ ಶಾಲೆ ಓದ್ಸಾಕತ್ತೀರಿ? ಎಲ್ಲ ಶಾಲೆ ಓದಕತ್ತ ಮೂವರು. ಎಲ್ಲರಿಗೂ ನೀವು ಓದಿರಿ ಶಾಲೆ? ನಾವು ಓದಿವಿ ಸರ್. ಎಷ್ಟು ಓದಿರಿ ಶಾಲೆ? ಹತ್ತನೇ ಕ್ಲಾಸ್ ಸರ್. ಹತ್ತನೇ ಕ್ಲಾಸ್ ಓದಿ ಮುಂದೆ ಯಾಕೆ ಓದ್ಲಿಲ್ಲ? ಎಲ್ಲ ಸರ್ ಅಪ್ಪ ಇದಾಯ್ತಲ್ಲ, ಎಲ್ಲ ಓದವ್ರಿಗೆ ಇದಾವ್ರ ಹೊಲ್ದಾಗ ಕೆಲಸ ನಿಂತೋಯ್ತು. ಮತ್ತೆ ನಿಮ್ಮ ಅಣ್ಣತಮ್ಮರು ಅವ್ರು ಓದಿದ್ರ? ಅವು ಓದಾರ ಸರ್. ಅವ್ರು ಓದಿ ಒಂದೇ ನೌಕರಿ ಮಾಡ್ತಾರೆ ಹೆಂಗೆ? ಎಲ್ಲ ಸರ್ ಅವ್ರು ಓದ್ಲಾರ್ದಂಗೆ ಮತ್ತೆ ಅವ್ರು ತಮ್ಮ ತಮ್ಮ ಬಂದಿದ್ದ ಭೂಮಿ ಏನು ಅವ್ರು ಮಾಡ್ಕೊಳಕತ್ತಾರ? ಅವರು ಮಾಡ್ಕತ್ತಾರ, ಕೌಲಿಗೆ ಹಾಕಂತಾರೆ, ಇಷ್ಟು ಮಾಡ್ಕೊಂತಾರೆ. ಅವ್ರು ಲೀಸಿಗೆ ಮಾಡ್ತಾರೆ? ಹಾ, ಲೀಸಿಗೆ ಇಲ್ಲ ಸರ್, ಕೌಲಿಗೆ ಹಾಕ್ಬಿಡ್ತಾರೆ. ಅವರು ಅವ್ರು ಇವರೇ ಲೀಸಿಗೆ ಕೊಟ್ಬಿಡ್ತಾರೆ? ಲೀಸಿ ಕೊಟ್ಬಿಡ್ತಾರೆ ಸರ್. ಇವ್ರು ಏನು ಮಾಡ್ತಾರೆ ಮನೆ ಕೂತ್ಕೊಂಡು? ಈ ಸ್ವಲ್ಪ ಮಾಡ್ಕೊಂತಾರೆ, ಇದ್ದದ್ದು ಲೀಸಿಗೆ ಹಾಕ್ಬಿಡ್ತಾರೆ ಸರ್. ನೀವು ಸ್ವಂತ ಮಾಡ್ಕೊತೀರಿ? ನಾ ಸ್ವಂತ ಮಾಡ್ಕೊಂತೀವಿ ಸರ್. ನೀವು ಲೀಸಿಗೆ ಹಾಕಿಲ್ಲ? ಇಲ್ಲ, ಆ ಕೆಲಸ ನಾವೇ ಲೀಸಿಗೆ ಮಾಡ್ತಿದ್ದೆ ಸರ್, ಈ ವರ್ಷ ಬಿಟ್ಬಿಟ್ಟಿವಿ ಸರ್. ನೋಡ್ರಿ, ಮತ್ತೆ ಟ್ರ್ಯಾಕ್ಟರ್ ನೋಡ್ಕೊಂಡು ಮತ್ತೆ 6 ಎಕರೆ ಭೂಮಿ ಮಾಡ್ಕೊಂಡು ಮತ್ತೆ ಇನ್ನೊಂದು ಲೀಸಿಗೆ ಮಾಡ್ಕೊತಿದ್ರೆ? ಲೀಸಿಗೆ 6 ಎಕರೆ ಮಾಡ್ತಿದ್ದೆ ಸರ್. ಈ ಸಲ ಬಿಟ್ಬಿಟ್ರ? ಏನ್ ಸರ್, ಈ ಸಲ ಮಾಡ್ಲಿಲ್ಲ ಲೀಸ್? ಇಲ್ಲ ಸರ್, ಈ ವರ್ಷ ಚಲೋ ಮಾಡಿದ್ರಿ, ಯಾಕಂದ್ರೆ ಮಳೆಗಾಲ ಜಾಸ್ತಿ ಆಗಿ ಇಳುವರಿ ಕಡಿಮೆ ಆಯ್ತು ಅಂತ ಹೇಳ್ತಾರೆ ರೈತರು. ಹೌದು ಸರ್, ಇಲ್ಲ ಮಾಡಿದ್ ಸರ್, ಈ ವರ್ಷ ಪುಣ್ಯ ಸ್ವಲ್ಪ ಫಂಕ್ಷನ್ ಏನೋ ನೋಡ್ಕ್ಯಾಸಿ ಬಿಟ್ಬಿಟ್ಟಿರಿ ಈ ವರ್ಷ ಅಂತಾರ ಸರ್. ಹೇಳ್ತಿರ್ತಾರ ಸರ್, ನೋಡ್ಕ್ಯಾಸಿ ಬಿಟ್ಬಿಟ್ಟಿರಿ ಈ ವರ್ಷ ಅಂತಾರ ಸರ್. ನಾವು ಏನು ನೋಡ್ತೀರಿ, ಪಂಚಾಂಗ ಅವೆಲ್ಲ ನೋಡ್ಕೊಂಡು ಕೆಲಸ ಮಾಡ್ತೀರಿ? ಏನು ಮಾಡಿಲ್ಲ ಸರ್, ಏನು ಇದು ಮಾಡಿಲ್ಲ ಸರ್. ಟ್ರ್ಯಾಕ್ಟರ್ ಪೂಜೆ ಆಯ್ತು, ಗಳೆ ಆಯ್ತು, ಬಿತ್ತದಾಯ್ತು, ಎಲ್ಲರಿಗ ಅವಾಗ ಒಳ್ಳೇದು ಕೇಳೋದು. ಟ್ರ್ಯಾಕ್ಟರ್ ಪಂಚಾಂಗ ಅವೆಲ್ಲ ನೋಡ್ತೀರಿ ನೀವು ಅಮಾವಾಸ್ಯ ಹುಣ್ಣಿಮೆ? ಸ್ವಾಭಾವಿಕ ಸರ್, ನೋಡಂಗಿಲ್ಲ ಸರ್. ಟ್ರ್ಯಾಕ್ಟ್ರಿ ತಗೊಳ್ಳೋರಿಗೆ ಏನು ಹೇಳ್ತೀರಿ ಕಿವಿ ಮಾತು? ಸಪೋಸ್ ಆಗಿ ನಾನೊಂದು ಟ್ರ್ಯಾಕ್ಟ್ರಿ ತಗೋಬೇಕಂತ ನನ್ನ ತಲೆಗದ, ನಾನು ಹೆಂಗೆ ದುಡಿಸ್ಬೇಕು ಅದನ್ನು? ಕೇಳಿ ನೋಡ್ತೀವಿ ಸರ್, ಬೇಸೈತೆ ಅಂದ್ರೆ ಅವತ್ತು ತೆಗೆದು ಬರ್ತೀವಿ ಸರ್. ಅಲ್ಲ, ನಾನೇನು ಹೇಳ್ತೀನಿ, ಈಗ ಇನ್ನೊಬ್ರು ಯಾರು ಟ್ರ್ಯಾಕ್ಟ್ರಿ ತಗತಿರ್ತಾರ, ನೋಡಪ್ಪ ನಾನು ತಗೋಬೇಕು ಅಂತ ಹೇಳ್ತಿರ್ತಾರೆ, ಹೆಂಗ್ ದುಡಿಸ್ಬೇಕು, ಅವ ಏನ್ ತಲೆಗೆ ಇಟ್ಕೊಂಡು ಟ್ರ್ಯಾಕ್ಟ್ರಿ ತಗೋಬೇಕು? ಯಾಕಂದ್ರೆ ತಗೊಂಡ ಮೇಲೆ ಅದನ್ನ ಕಂತ ಕಟ್ಲಾರ್ದಂಗ ಓಡ್ಕೊಂಡು ಹೋಗಂಗ ಮನೆ ಮುಂದೆ ನಿಂದ್ರಸಂಗ ಆಗ್ಬಾರ್ದು. ಏನ್ ಹೇಳ್ತೀರಿ ಟ್ರ್ಯಾಕ್ಟ್ರಿ ತಗೊಳ್ಳೋರಿಗೆ? ಏನ್ ದುಡಿಸ್ಬೇಕಂತ ಹೇಳ್ತೀವಿ ಸರ್. ಮನೇಲಿ ಕುಂದರ್ಸ ನಂಗೆ ದುಡಬೇಕು ಅಂತ ಮಾಡ್ದು. ಹಂಗೆ ಅಂತಿದ್ರು ಸರ್, ಎದಕ್ ತಂಡ್ಕೊಂಡಪ್ಪ ಟ್ಯಾಟ್ ಅಂದನು. ಮತ್ತೆ ಹೊಲ್ದಾಗ ಕೆಲಸ ಬೇಕಲ್ಲ ಸರ್, ಮತ್ತೆ ಒಬ್ಬರು ಬೇಡ, ಅದಕ್ಕೆ ಅವ್ರು ಬರ್ಬೇಕು, ಮತ್ತೆ ಕಾಯ್ಬೇಕು, ನಮ್ಮ ಟೈಮಿಗೆ ಬರಲ್ಲ, ಬರಂಗಿಲ್ಲ ಸರ್. ಹಂಗಾಗೆ ಒಂದು ತಂಡ್ಕಮ್ಮ ಅನ್ಕೇಸಿ ತಂಡ್ಬಿಟ್ಟು ಸರ್. ಮಾಡಿದ್ರು ಬಿಡ್ರಿ, ಭಾಳ ನಿಮ್ಗೇನು ಲಾಸ್ ಮಾಡಿಲ್ಲ. ನಿಮ್ಗೆ 2 ಟ್ರ್ಯಾಕ್ಟ್ರಿ ಇದ್ರು ಕೂಡ ನಿಮ್ಮ ಸಂಸಾರಕ್ಕೆ 2 ಟ್ರ್ಯಾಕ್ಟ್ರಿಗಳು ಆಸರಾಗ್ಯಾವ, ಏನು ಕೆಟ್ಟದಾಗಿಲ್ಲ. ನಿಮ್ಮ ತಂದ್ರ ಮೇಲೆ, ನಿಮ್ಮ ತಂದೆ ಕೈ ಮೇಲೆ ಬಂದ ಟ್ರ್ಯಾಕ್ಟರ್ನು ಕೂಡ ದುಡಿದದ, ನಿಮ್ಮ ಕೈ ಮೇಲೆ ಬಂದ ಟ್ರ್ಯಾಕ್ಟರ್ನು ಕೂಡ. ತಾತ ತಂದದ್ದು ಸರ್, ತಾತ ಅವ ತಾತ ತಂದದ್ದು ಸರ್, ತಾತ ತಂದದ್ದು ಟ್ರ್ಯಾಕ್ಟರ್ ನಮ್ಮಪ್ಪ ಹಂಗೆ ನಡ್ಕೊಂತೇನೆ ಬಂದ ಸರ್. ಭಾಳಷ್ಟು ಖುಷಿ ಆಯಿತು ದೇವೇಂದ್ರಪ್ಪ ಅವರೇ, ಟ್ರ್ಯಾಕ್ಟ್ರಿ ನಿಮ್ಮ ಕೈ ಹಿಡ್ದದ, ನೀವು ಚಲೋತ್ನಾಗಿ ಅದನ್ನು ದೇಖರಿಕೆ ಮಾಡಿರಿ, ದುಡಿಸಿರಿ ಅದನ್ನು, ನೀವು ದುಡಿಸಿದ್ದಕ್ಕೆ ಅದು ದುಡ್ದದ, ಅದು ದುಡ್ದದಕ್ಕೆ ನಿಮ್ಗೆ ಕಂತು ಕಟ್ಟಕ್ಕಾಗೈತೆ, ನಿಮಗೆಲ್ಲ ಖುಷಿ ಆಗೈತೆ. ಟ್ರ್ಯಾಕ್ಟ್ರಿ ತಗೊಳ್ಳೋರು ಏನಪ್ಪ ಅಂತಂದರೆ, ನನ್ನ ವಿಚಾರದಲ್ಲಿ ಅದನ್ನು ಅವ್ರ ಹೊಲ ಮನೆ ನೋಡ್ಕೋಬೇಕಾಗ್ತದೆ. ನನಗೆಷ್ಟು ನಾನು ಬೇರೆ ಕೂಲಿಗೆ ಹೋಗಲಿಲ್ಲಪ್ಪ ಅಂತಂದ್ರೂ ಕೂಡ ಅವರಿಗೊಂದು 5 ಎಕರೆ 8 ಎಕರೆ ಭೂಮಿ ಇದ್ದರೆ ಟ್ರ್ಯಾಕ್ಟ್ರಿ ತೊಗೋಬೇಕು. ಸುಮ್ಮನೆ 1 ಎಕರೆ 2 ಎಕರೆ ತೊಗೊಂಡು ಅದನ್ನು ಹೊಲ ಬೇರೆಯವ್ರ ಹೊಲದಲ್ಲಿ ಹೋಗ್ಲಾಕಾಗಲಾರ್ದೆ, ಅದನ್ನು ದುಡಿಸ್ಕೊಳ್ಳಾರ್ದಕ್ಕಾಗಲಾರ್ದೆ, ಸುಮ್ಮನೆ ಕಂತು ಕಟ್ಟೋದು ಬೇಡ, ದುಡಿಸ್ತೀನಿ ಅಂತ ಹೇಳಿಬಿಟ್ಟು ಧೈರ್ಯ ಇದ್ದವರು ಮಾತ್ರ ಟ್ರ್ಯಾಕ್ಟ್ರಿನ ತಗೊಳ್ಳಿಕ್ಕೆ ಮುಂದೆ ಬರಬೇಕು. ಅದನ್ನು ಮೇಂಟೈನ್ ಮಾಡೋದು ಕೂಡ ಬಹಳ ಮುಖ್ಯ. ತೊಗೊಂಡ ಮೇಲೆ ಒರೆಸ್ಬೇಕಾಗ್ತದೆ, ಆಯಿಲ್ ನೋಡಬೇಕಾಗ್ತದೆ, ಕೆಲವೊಂದು ಸರ್ವಿಸಿಂಗ್ ಮಾಡಿಸ್ಬೇಕಾಗ್ತದೆ. ಇವೆಲ್ಲವುಗಳನ್ನು ದಿನನಿತ್ಯ ಪರಿಶೀಲನೆ ಮಾಡಬೇಕು, ಅದನ್ನು ಚೆಕಪ್ ಮಾಡಬೇಕು. ಚೆಕಪ್ ಮಾಡಬೇಕು. ಚೆಕಪ್ ಮಾಡಿದಾಗ ಮಾತ್ರ ಗಾಡಿ ನಮಗೆ ಅದು ಬೇಸ್ ಬರ್ತದೆ, ಮೈಲೇಜ್ ಬರ್ತದೆ, ಅದು ಒಂದು ಬಾಳಿಕೆ ಚಲೋ ಬರ್ತದೆ. ಹಿಂಗಾಗಿ ನಿಮ್ಮ ವಿಚಾರಗಳನ್ನು, ಟ್ರ್ಯಾಕ್ಟ್ರಿ ಅನುಭವಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ದೇವೇಂದ್ರಪ್ಪ ಅವರೇ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರಾಯಚೂರು ತಾಲೂಕಿನ ಉಡಮಗಲ್ ಗ್ರಾಮದ ದೇವೇಂದ್ರ ಅವರ ಟ್ರ್ಯಾಕ್ಟರ್ ಚಾಲನೆಯ ಅನುಭವಗಳನ್ನು ಕೇಳಿಬಂದರೆ. ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹವಾಮಾನ, ಬೆಂಗಳೂರು ವಿಶ್ವವಿದ್ಯಾಲಯ ಹವಾಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ 5 ದಿನಗಳಲ್ಲಿ ಯಾವುದೇ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 17 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 80% ಇರಲಿದೆ. ಇನ್ನು ಗಾಳಿಯ ಕನಿಷ್ಠ ಆರ್ದ್ರತೆಯ ಪ್ರಮಾಣ 37 ಇರಲಿದೆ. ಗಾಳಿಯ ವೇಗ ಸರಾಸರಿ ಪ್ರತಿ ಗಂಟೆಗೆ 4-6 ಕಿಲೋಮೀಟರ್ ಚಲಿಸುವ ಮುನ್ಸೂಚನೆ ಇದೆ. ಇನ್ನು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ರೈತರಿಗಾಗಿ ಕೇಳೋಣ. ರೈತರಿಗೆ ಸೂಚಿಸುವುದೇನೆಂದರೆ, ನೀರಾವರಿ ಸೌಲಭ್ಯವಿದ್ದಲ್ಲಿ ಕಡಲೆ ಅಥವಾ ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯುವುದರಿಂದ ಉತ್ತಮ ಆದಾಯ ಪಡೆಯಬಹುದು. ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷವನ್ನು ಸುಡದೆ ತ್ಯಾಜ್ಯ ವಿಭಜಕವನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡುಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರು ಹಾಯಿಸಬೇಕು. ಈಗಾಗಲೇ ಕಟಾವು ಮಾಡಿದ ಬಿತ್ತನೆ ಬೀಜಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂದರೆ ಏಕದಳ ಧಾನ್ಯಗಳು ತೇವಾಂಶ ಪ್ರತಿಶತ 11-12, ದ್ವಿದಳ ಧಾನ್ಯಗಳು ತೇವಾಂಶ ಪ್ರತಿಶತ 9, ಎಣ್ಣೆಕಾಳುಗಳು ಪ್ರತಿಶತ 8 ಮತ್ತು ತರಕಾರಿ ಬೀಜಗಳು ಪ್ರತಿಶತ 5-6. ಇದರಿಂದ ಹೆಚ್ಚು ದಿನ ಕೆಡದಂತೆ ಬೀಜಗಳನ್ನು ಸಂರಕ್ಷಣೆ ಮಾಡಬಹುದು. ಜೊತೆಗೆ ಉಗ್ರಾಣ ಕೀಟದ ಬಾಧೆಯನ್ನು ಕಡಿಮೆ ಮಾಡಬಹುದು. ಹಿಂಗಾರಿ ಜೋಳ. ಮುಂಚಿತವಾಗಿ ಬಿತ್ತಿದ ಜೋಳವು ಕಟಾವಿನ ಹಂತದಲ್ಲಿದ್ದು ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆ ಮೇರೆಗೆ ಕಟಾವು ಮಾಡಬೇಕು. ಕಡಲೆ ಕಟಾವು. ಮುಂಚಿತವಾಗಿ ಬಿತ್ತಿದ ಕಡಲೆಯು ಕಟಾವಿಗೆ ಬಂದಿದ್ದು ತಾಪಮಾನ ಅಧಿಕವಾಗುತ್ತಿರುವುದರಿಂದ ಕಾಯಿ ಉದುರುವುದನ್ನು ತಡೆಯಲು ಬೆಳಗಿನ ಸಮಯದಲ್ಲಿ ಕಟಾವು ಮಾಡಬೇಕು. ನಾಟಿ ಮಾಡುವ ಪೂರ್ವದಲ್ಲಿ ಭತ್ತದ ಸಸಿಯ ಬೇರುಗಳನ್ನು ಅಜೋಸ್ಪಿರಲಂ ಅಣುಜೀವಿ ಗೊಬ್ಬರದ ದ್ರಾವಣದಲ್ಲಿ 15-20 ನಿಮಿಷಗಳ ಕಾಲ ಅದ್ದಿ ನಾಟಿ ಮಾಡುವುದರಿಂದ ಭತ್ತಕ್ಕೆ ಶಿಫಾರಸು ಮಾಡಿದ ಸಾರಜನಕದ ಪ್ರತಿಶತ 25% ಕಡಿಮೆ ಮಾಡಬಹುದು. ತೊಗರಿ. ರೈತರಿಗೆ ಸೂಚಿಸುವುದೇನೆಂದರೆ, ತೊಗರಿ ಬೀಜವನ್ನು ಒಣಗಿಸಿದ ಮೇಲೆ ಹೊಂಗೆ ಮತ್ತು ಔಡಲ ಎಣ್ಣೆಯಿಂದ ಬೀಜೋಪಚಾರ ಮಾಡಿದ ನಂತರ ಉಗ್ರಾಣದಲ್ಲಿ ಸಂಗ್ರಹಿಸುವುದರಿಂದ ಮುಂದೆ ಧಾನ್ಯಗಳಿಗೆ ಬರುವ ಬುರಿ ಕೀಟದ ಬಾಧೆಯನ್ನು ತಡೆಗಟ್ಟಬಹುದು. ಈಗಾಗಲೇ ಕೊಯ್ಲು ಮಾಡಿದ ತೊಗರಿಯನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಗೋಣಿಚೀಲದಲ್ಲಿ ಶೇಖರಿಸಿ ಇಡಬೇಕು. ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿಬಂದರೆ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮ. ಆರಂಭದಲ್ಲಿ ಕೆಲವು ಪ್ರಕಟಣೆಗಳು. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ನೀವು ಸ್ಕ್ಯಾಮರ್ಸ್ ಗಿಂತ ಜಾಣರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆಯನ್ನು ಗಮನವಿಟ್ಟು ಕೇಳಿ. ಮೆಸೇಜಿಂಗ್ ಆಪ್ನಲ್ಲಿ ಅಪರಿಚಿತ ನಂಬರ್ನಿಂದ ಯಾರಾದರೂ ಮದುವೆಯ ಕಾರ್ಡ್ ಕಳಿಸಿ ಡೌನ್ಲೋಡ್ ಮಾಡಲು ಹೇಳಿದ್ರೆ ಏನ್ ಮಾಡ್ತೀರಿ? ಎ ಸಂಬಂಧ ಉಳಿಸ್ಕೊಳ್ತೀರಿ, ಬಿ ಡೌನ್ಲೋಡ್ ಮಾಡಿ ವೆನ್ಯೂ ನೋಡ್ತೀರಿ, ಸಿ ಅಪರಿಚಿತ ನಂಬರ್ನಿಂದ ಬಂದ ಯಾವುದೇ ಫೈಲ್ ಅಥವಾ ಲಿಂಕ್ ಕ್ಲಿಕ್ ಮಾಡುವುದಿಲ್ಲ. ನಿಮ್ಮ ಉತ್ತರ ಸಿ ಆಗಿದ್ರೆ ಅದ್ಭುತ. ಹೇಳಿ, ನಾನು ಮೂರ್ಖ ಅಲ್ಲ. ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ. ಜೊತೆಯಾಗಿ ಸ್ಕ್ಯಾಮ್ ರಹಿತ ಭಾರತವನ್ನು ನಿರ್ಮಿಸೋಣ. ಯುಪಿಐ ಮೂಲಕ ಜನಹಿತಕ್ಕಾಗಿ ಜಾರಿಗೆ. ರಾಯಚೂರು ಜಿಲ್ಲಾ ಉತ್ಸವ ಕುರಿತು ರಾಯಚೂರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಪಾಮಯ್ಯ ಮುರಾರಿ ಅವರಿಂದ ಸಂದೇಶ. ಎಡದವರೇ, ನಾಡು ರಾಯಚೂರು ಜಿಲ್ಲಾ ಉತ್ಸವ 2026 ತಮ್ಮೆಲ್ಲರನ್ನ ನಾನು ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಜಿಲ್ಲೆಯ ನಡೀತಕ್ಕಂಥ ಈ ಜಿಲ್ಲಾ ಉತ್ಸವ ಅತ್ಯಂತ ಸಂಭ್ರಮ ಸಂತೋಷದಿಂದ ತಾವೆಲ್ಲರೂ ಆಗಮಿಸಬೇಕು. ಇದರಲ್ಲಿ ರಾಷ್ಟ್ರ ರಾಜ್ಯ ಮಟ್ಟದ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ, ಸಾಹಿತಿಗಳು ಭಾಗವಹಿಸ್ತಾರೆ, ಇನ್ನೂ ಹಲವಾರು ಜನ ಇದರಲ್ಲಿ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ತಾವು ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಆಗಮಿಸಿ ಇದನ್ನು ಈ ಸಂಭ್ರಮವನ್ನು ತಾವೆಲ್ಲರೂ ಕೂಡ ಸವಿಬೇಕು. ಈ ಉತ್ಸವದಲ್ಲಿ ಹಲವಾರು ಪ್ರದರ್ಶನಗಳು, ಫಲಪುಷ್ಪ ಪ್ರದರ್ಶನ ಇರ್ಬೋದು, ಮತ್ಸ್ಯಮೇಳ, ಕೃಷಿ ಮೇಳ, ಇದರ ಜೊತೆಗೆ ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಗ್ಯಾರಂಟಿ ಉತ್ಸವ ಕೂಡ ಅತ್ಯಂತ ಸಂಭ್ರಮದಿಂದ ಆಗ್ತಾ ಇದೆ. ಅದಕ್ಕೆ ವಿಶೇಷವಾಗಿ ನಮ್ಮ 5 ಫಲಾನುಭವಿಗಳು ಅಂದರೆ ಪಂಚ ಗ್ಯಾರಂಟಿಯ ಯೋಜನೆಯ 5 ಫಲಾನುಭವಿಗಳು ಇದರಲ್ಲಿ ಹೆಚ್ಚು ಭಾಗವಹಿಸಿ ಈ ಸಂಭ್ರಮವನ್ನು ತಾವೆಲ್ಲರೂ ಕೂಡ ಆಸ್ವಾದಿಸಬೇಕು, ಆನಂದಿಸಬೇಕು. ಈ ರಾಯಚೂರು ಜಿಲ್ಲೆಯ ಉತ್ಸವದ ಸಂಭ್ರಮಾಚರಣೆಯಲ್ಲಿ ಇದನ್ನು ವೈಭವವನ್ನು ತಾವೆಲ್ಲರೂ ಕೂಡ ಇದಕ್ಕೆ ಆಗಮಿಸಿ ಈ ವೈಭವಪೂರಿತವಾಗಿರ್ತಕ್ಕಂಥ ಈ ಸಂಭ್ರಮದಲ್ಲಿ ತಾವೆಲ್ಲರೂ ಸಂತೋಷದಿಂದ ಭಾಗವಹಿಸಬೇಕಂತ ತಮ್ಮೆಲ್ಲರಿಗೆ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೆ ಸ್ವಾಗತವನ್ನು ಬಯಸಿ. ಈಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ರಾಂಪುರ ಗ್ರಾಮದ ರಾಮಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ನಮೋ ನಮ ಗುರುದಯ ನೀ ಮಾಡೋ ಮಾಮುನಿ ಲಿಂಗ ಪ್ರಭುದಯ ನೀ ಮಾಡೋ ಗುರುದಯ ನೀ ಮಾಡೋ ವರವು ಎಲ್ಲಗಲೀಡ ಗುರುದಯಲಿ ಮಾಡ ವರವು ಎಲ್ಲಗಲೀಡ ಹರವು ಬೋಧಿಸಿಯಲ್ಲ ಹರವು ಬೋಧಿಸಿಯಲ್ಲ ಚರನಲ್ಲ ಮಾಡೋ ತಂದೆ ಗುರುದಯಲಿ ಮಾಡೋ ಮುನಿ ಲಿಂಗ ಪ್ರಭುದಯ ನೀ ಮಾಡೋ ಬಂದೆನು ನಾನು ಬವ ಬದೆಗಲ್ಲಿ ಬದಿಯಲ್ಲಿ ನಿಂತೆವು ಶರವಿನಿಲ್ಲ ಸೋಯನ ತಂದೆ ಹೃದಯ ನೀ ಮಾಡೋ ಮಾಮುನಿ ಲಿಂಗ ಪ್ರಭುದಯ ನೀ ಮಾಡೋ ಕೊಟ್ಟಂತ ಮುನಿಯ ರಾಜ ರಾಜರಿಗೆಲ್ಲ ನೀ ದೊಡ್ಡದ ಕೊಟ್ಟಂತ ಮುನಿಯ ರಾಜ ರಾಜರಿಗೆಲ್ಲ ನೀ ದೊಡ್ಡದನಿಯೋ ಅನುಭವಿಕರಿಗೆಲ್ಲ ಬೆಲ್ಲದ ಕಣಿಯೇ ಗುರುದಯ ನೀ ಮಾಡೋ ಮಾಮುನಿ ಲಿಂಗ ಪ್ರಭುದಯ ನೀ ಮಾಡೋ ಹಲವು ಶಾಸ್ತ್ರಗಳು ನಾನೇನು ಬಲ್ಲೆಯ ಕೊಡಕಲ್ಲ ಬಸವನ ಪಾದವೈದಿರೆವು ನಾನೇನು ಬಲ್ಲೆಯ ಕೊಡಕಲ್ಲ ಬಸವನ ಪಾದವೈದಿರೆವು ಹಕ್ಕರಗಮ್ಮನ ಮಗನೆಂದು ತಿಳಿಯೇ ಗುರುದಯ ನೀ ಮಾಡೋ ಮಾಮುನಿ ಲಿಂಗ ಪ್ರಭುದಯ ನೀ ಮಾಡೋ ಗುರುದಯ ನೀ ಮಾಡೋ ಮಾಮುನಿ ಲಿಂಗ ಪ್ರಭುದಯ ನೀ ಮಾಡೋ ಗುರುದಯ ನೀ ಮಾಡೋ ವರವು ಎಲ್ಲ ಗಲೀರ ಗುರುದಯ ನೀ ಮಾಡೋ ವರವು ಎಲ್ಲ ಗಲೀರ ಹರವು ಬೋಧಿಸಿಯಲ್ಲ ಹರವು ಬೋಧಿಸಿಯಲ್ಲ ಚರಣಲ್ಲ ಮಾಡೋ ತಂದೆ ಗುರುದಯ ನೀ ಮಾಡೋ ಮುನಿಲಿಂಗ ಪ್ರಭು ದಯನಿ ಮಾಡೋ ನಾನೇಕೆ ಬಡವನಯ್ಯ ನೀನಿರುವ ತನಕ ಗುರುವೇ ನಾನೇಕೆ ಬಡವನಯ್ಯ ನಾನೇಕೆ ಬಡವನಯ್ಯ ನೀನಿರುವ ತನಕ ಗುರುವೇ ನಾನೇಕೆ ಬಡವನಯ್ಯ ನಾನೇಕೆ ನಾನೇಕೆ ನಾನೇಕೆ